ಲೋಕದೊಳೆಯನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಡುವುದ ನಮ ಬಿಡುವುದೇ ಇಲ್ಲ ಉದನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನಮಸ್ಕಾರ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ರೇಡಿಯೋ ಕಿಸಾನ್ ದಿವಸ್. ರೈತರು ಮತ್ತು ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಅವರ ಅಭಿಪ್ರಾಯಗಳನ್ನು ಕೇಳೋಣ. ಮೊದಲಿಗೆ ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್ ಅವರ ಮಾತುಗಳು. ನಾನು ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್ ಅಂತೇಳಿ, ಕೃಷಿ ವಿಜ್ಞಾನಿ, ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ತಜ್ಞನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ರೇಡಿಯೋ ಕೇಳುಗರಿಗೆ ರೇಡಿಯೋ ಕಿಸಾನ್ ದಿವಸ ಶುಭಾಶಯಗಳು. ಆಕಾಶವಾಣಿ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮ ತಮಗೆಲ್ಲ ಚೆನ್ನಾಗಿ ಚಿರಪರಿಚಯ ಆಗಿದೆ. ಈ ಒಂದು ಕಾರ್ಯಕ್ರಮ ರೇಡಿಯೋ ಕೇಳುಗರಿಗೆ, ರೈತರಿಗೆ, ವಿಜ್ಞಾನಿಗಳಿಗೆ ಹಾಗೂ ಪ್ರಗತಿಪರ ರೈತರಿಗೆ, ಅದರಲ್ಲೂ ಹೆಚ್ಚು ಹೆಚ್ಚು ಸಂಶೋಧನೆಯ ಆಸಕ್ತಿ ಇರ್ತಕ್ಕಂತಹ ರೈತರಿಗೆ ಒಂದು ಸಂಪರ್ಕ ಸೇತುವೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಯಾ ಋತುಮಾನಕ್ಕೆ ತಕ್ಕಂತೆ, ಆಯಾ ಹವಾಮಾನಕ್ಕೆ ತಕ್ಕಂತೆ ಬದಲಾಗುತ್ತಿರುವ ಇಂದಿನ ಕೃಷಿ ಮತ್ತೆ ಅದರ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಪೂರಕ ಮಾಹಿತಿ ಒದಗಿಸುವಂತಹ ಒಂದು ಹೂರಣದ ಕಾರ್ಯಕ್ರಮ ಈ ರೇಡಿಯೋ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ಆಗ್ತಾ ಇರತಕ್ಕಂತಹ ಹಲವಾರು ಬೇಸಾಯ ಪದ್ಧತಿಗಳಿರ್ಬೋದು, ಸಸ್ಯ ಸಂರಕ್ಷಣೆ ಇರ್ಬೋದು, ಆ ಒಂದು ಬೆಳೆಯ ಕಟಾವಿನ ಹಂತದಲ್ಲಿ ಇರ್ಬೋದು, ಆ ಒಂದು ಮಾರುಕಟ್ಟೆಯ ಬಗ್ಗೆ ಮತ್ತು ಬಹಳ ಪ್ರಮುಖವಾಗಿ ಮೌಲ್ಯವರ್ಧನೆಯ ಬಗ್ಗೆ ತಮಗೆ ಸಕಾಲಿಕ ಮಾಹಿತಿಯನ್ನ ನೀಡ್ತಾ ವಿಜ್ಞಾನಿಗಳು ಹಾಗೂ ರೈತರಿಗೆ ಸಂಪರ್ಕ ಸೇತುವಾಗಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೆ ಬಹಳ ಚಿರಪರಿಚಿತ. ಇಂತಹ ಒಂದು ಕಾರ್ಯಕ್ರಮವನ್ನ ಬಿತ್ತರಿಸುವ ಮೂಲಕ ರೈತರ ಒಂದು ಅಭ್ಯುದಯಕ್ಕೆ ಮತ್ತೆ ಅವರ ಒಂದು ಆರ್ಥಿಕ ಸದೃಢತೆಗೆ ಈ ಒಂದು ಕಾರ್ಯಕ್ರಮ ಮೂಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಕಾರ್ಯಕ್ರಮವನ್ನ ನೀಡ್ತಾ ಬಂದಿರತಕ್ಕಂತಹ ಈ ರೇಡಿಯೋ ನಮ್ಮೆಲ್ಲರಿಗೆ ಬಹಳ ಅಚ್ಚುಮೆಚ್ಚು ಆಗಿರುವುದರಿಂದ ಮತ್ತೆ ಈ ಒಂದು ಕಾರ್ಯಕ್ರಮದ ಒಂದು ಶ್ರೇಯಾಭಿವೃದ್ಧಿ ಹೀಗೆ ಸಾಗ್ಲಿ, ಇದರಿಂದ ರೈತರ ಕುಲಕ್ಕೆ ಸಾಕಷ್ಟು ಉಪಕಾರ ಆಗ್ಲಿ, ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿ ಅಂತ ಹಾರೈಸ್ತಾ ತನ್ಮೂಲಕ ಈ ಒಂದು ದೇಶದ ಆರ್ಥಿಕ ಬೆಳವಣಿಗೆಗೆ ಹಾಗೂ ನಮ್ಮ ಆಹಾರ ಭದ್ರತೆಗೆ ಈ ಕಾರ್ಯಕ್ರಮಗಳು ದಿಕ್ಸೂಚಿ ಆಗ್ಲಿ, ಇದರಿಂದ ಹೆಚ್ಚಿನ ಒಂದು ಮಾಹಿತಿ ರೈತರಿಗೆ ತಲುಪಲಿ ಅಂತ ಹೇಳಿ ಈ ಒಂದು ರೇಡಿಯೋ ಕಿಸಾನ್ ದಿವಸ್ ಈ ಒಂದು ದಿನಾಚರಣೆಯ ಮುಖಾಂತರ ತಮಗೆಲ್ಲರಿಗೆ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಈ ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಇನ್ನು ಹೆಚ್ಚು ಹೆಚ್ಚು ಸಕ್ರಿಯವಾಗಿ ತಾವೆಲ್ಲರೂ ಪಾಲ್ಗೊಂಡು ನಿಮ್ಮಲ್ಲಿರ್ತಕ್ಕಂತಹ ಹೊಸ ಹೊಸ ಕೃಷಿಯ ಒಂದು ಜ್ಞಾನವನ್ನ ಇತರ ರೈತರೊಂದಿಗೆ ಹಂಚಿಕೊಳ್ತಾ, ಆ ಒಂದು ಪ್ರಗತಿಪರ ರೈತರ ಜ್ಞಾನವನ್ನ ತಾವು ಪಡ್ಕೊಳ್ತಾ, ವಿಜ್ಞಾನಿಗಳ ಜೊತೆಗೆ ತಮ್ಮ ಸಂಪರ್ಕವನ್ನ ಹೆಚ್ಚಿಸ್ಕೊಳ್ತಾ, ಕೃಷಿಯ ಒಂದು ಸಂಶೋಧನೆಯಲ್ಲಿ ಆಗಿರ್ತಕ್ಕಂತಹ ಹೊಸ ಹೊಸ ಬದಲಾವಣೆಗಳನ್ನ ನಾವು ಕೇಳಿ ತಿಳ್ಕೊಳ್ತಾ, ನಮ್ಮ ಕ್ಷೇತ್ರದಲ್ಲಿ ಅದನ್ನ ಅಳವಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಆಗೋಣ, ಅದಕ್ಕೆ ಈ ಒಂದು ಕಾರ್ಯಕ್ರಮ ತಮಗೆ ಪೂರಕವಾಗಲಿ ಅಂತ ಹಾರೈಸ್ತಾ, ಈ ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ಮತ್ತೊಮ್ಮೆ ಈ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಕ್ತಾಯಗೊಳ್ತೀನಿ. ಧನ್ಯವಾದಗಳು. ಇದುವರೆಗೆ ಗಂಗಾವತಿ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್ ಅವರ ಮಾತುಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಹೂವಿನ ಹಡಗಲಿಯ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರೂ ಆಗಿರುವ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರ ಮಾತುಗಳು. ನನ್ನ ಹೆಸರು ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅಂತ. ಮುಖ್ಯ ಬೇಸಾಯ ತಜ್ಞರು ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪ ಹಾಗೂ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹೂವಿನಡಗಲಿ ಎಲ್ಲಾ ರೈತ ಬಾಂಧವರಿಗೆ ರೇಡಿಯೋ ಕಿಸಾನ್ ದಿವಸದ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಮಗೆ ಹೇಳಿದ ಹಾಗೆ ಕಿಸಾನ್ ವಾಣಿಯ ಕಾರ್ಯಕ್ರಮದ ಇದರ ಉಪಯೋಗ ಗ್ರಾಮೀಣ ರೈತರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಅನ್ನದಾತರಿಗೆ ನಾವೆಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲ್ದನೆ. ಯಾಕಂತಂದ್ರ ಈ ರೇಡಿಯೋ ಕಿಸಾನ್ ದಿವಸದ ಮತ್ತು ಕಿಸಾನ್ ವಾಣಿಯ ಉಪಯೋಗ ಹೆಚ್ಚಿನ ಒಂದು ಮಾಹಿತಿ ನಮ್ಮ ನಗರಕ್ಕಿಂತ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ರೈತ ಬಾಂಧವರಿಗೆ ಇದು ವರದಾನ ಅಂತಾನೆ ಹೇಳ್ಬೋದು. ಕಿಸಾನ್ ವಾಣಿ ಕಾರ್ಯಕ್ರಮದ ಒಂದು ಉಪಯೋಗ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಎಷ್ಟು ನಮ್ಮ ಭಾರತ ರಕ್ಷಣೆಗೆ ಸೈನಿಕರ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ನಮ್ಮ ರೈತರಿಗೆ ಕೊಟ್ಟಾಗ ಮಾತ್ರ ಈ ಒಂದು ದೇಶದ ಆರ್ಥಿಕತೆಗೆ ಹೆಚ್ಚಿನ ವರದಾನ ಆಗುತ್ತೆ ಅನ್ನೋದನ್ನ ಅದರ ಒಂದು ಗೋಷ್ಠಿಯನ್ನ ಅನುಷ್ಠಾನಗೊಳಿಸುವಲ್ಲಿ ಕಿಸಾನ್ ದಿವಸವನ್ನ ಘೋಷಣೆಯನ್ನ ಮಾಡಿದ್ದು 2001 ಹಿಡಿದು ಇಲ್ಲಿಯವರೆಗೂ ಕೂಡ ಅದನ್ನ ಚಾಚು ತಪ್ಪದೆ ರೈತರಿಗೋಸ್ಕರ ರೈತರ ಸಲುವಾಗಿ ಇರತಕ್ಕಂತ ಏಕೈಕ ಕಾರ್ಯಕ್ರಮ ಅಂದ್ರೆ ಕಿಸಾನ್ ವಾಣಿ ಮತ್ತು ಕಿಸಾನ್ ದಿವಸ. ಇದನ್ನ ಹೆಚ್ಚಿನ ಒಂದು ಗ್ರಾಮೀಣ ಭಾಗದ ರೈತ ಸಮೂಹಕ್ಕೆ ಹೆಚ್ಚೆಚ್ಚು ಕೃಷಿ ನೂತನ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕೃಷಿಯಲ್ಲಿ ಬರ್ತಕ್ಕಂತ ಅನೇಕ ಬದಲಾವಣೆಗಳನ್ನ ನಮ್ಮ ದೇಶಕ್ಕೆ ಇವತ್ತು ಏನಾದ್ರೂ ನಿಜಕ್ಕೂ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಅಂತಂದ್ರ ರೈತರೇ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತವೆ. ಯಾಕಂತಂದ್ರ ಒಂದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಒಂದ್ ಕಡೆ ಹೇಳ್ತಾರ, ಕೃಷಿಯಲ್ಲಿ ಏನಾದ್ರೂ ತಪ್ಪಾದರೆ ದೇಶದಲ್ಲಿ ಬೇರೆ ಯಾವುದು ಸರಿಯಾಗಲು ಅವಕಾಶವಿಲ್ಲ ಅಂತಂದೇಳಿ. ಅಂದ್ರ ನಮ್ಮ ದೇಶದ ಒಂದು ಆರ್ಥಿಕತೆಗೆ ಕೃಷಿಯೇ ಮೂಲ ಆಧಾರ ಅಂತಂದು ಹೇಳಿ ಅವ್ರು ಹೇಳಿದ್ರು. ಹೀಗಾಗಿ ತನ್ನ ಒಂದು ಮಣ್ಣಿನ ರಕ್ಷಣೆಯೇ ನಮ್ಮ ರಾಷ್ಟ್ರದ ರಕ್ಷಣೆ. ಹೀಗಾಗಿ ರೈತರಿಗೆ ಜವಾಬ್ದಾರಿಯುತವಾಗಿ ರೈತರ ಒಂದು ನಮ್ಮ ಆರ್ಥಿಕತೆಯಲ್ಲಿ ಎಲ್ಲವನ್ನು ನಾವು ಸರಿದೂಗಿಸ್ಬೇಕು ಅಂತಂದ್ರ ರೈತರ ಶ್ರಮ ಮಾತ್ರ ಸಾಧ್ಯ. ಅದರ ಒಂದು ಸದುಪಯೋಗವನ್ನ ಈ ರೇಡಿಯೋ ಕಿಸಾನ್ ದಿವಸದಿಂದ ಇದರ ಒಂದು ಉಪಯೋಗ ನಮ್ಮ ಭಾಗದ ರೈತ ಸಮೂಹಕ್ಕೆ, ಯುವಕರಿರ್ಬೋದು, ರೈತ ಮಹಿಳೆಯರಿರ್ಬೋದು, ಅಥವಾ ನಿರುದ್ಯೋಗಿ ಯುವಕರು ಕೂಡ ಇದರ ಒಂದು ಸದುಪಯೋಗವನ್ನ ನಗರಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಇದರ ಉಪಯೋಗ ಹೆಚ್ಚಿಗೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರ ಇದರಲ್ಲಿ ಕೇವಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂತ ನೂತನ ತಂತ್ರಜ್ಞಾನಗಳನ್ನ, ಹೊಸ ಹೊಸ ತಳಿಗಳ ಪ್ರಯೋಗ ಇರ್ಬೋದು, ಹೊಸ ಹೊಸ ಸಂಶೋಧನೆಗಳನ್ನ ಕೃಷಿ ಯಾಂತ್ರೀಕರಣದಿಂದ ಹಿಡಿದು ಕೃಷಿ ತಂತ್ರಜ್ಞಾನಗಳಲ್ಲಿ ತಳಿಯ ಜೊತೆಗೆ ಒಂದು ಗೊಬ್ಬರದ ನಿರ್ವಹಣೆ, ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರ ನೀರು ನಿರ್ವಹಣೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಹೀಗೆ ನಾನಾ ತರ ಕೃಷಿಯಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂತ ಹೊಸ ಹೊಸ ತಂತ್ರಜ್ಞಾನಗಳನ್ನ ನಮ್ಮ ರೈತರಿಗೆ ಮುಟ್ಟಿಸುವಲ್ಲಿ ಈ ಒಂದು ಕಿಸಾನ್ ಒಡನಾಟ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರ ಕೇವಲ ಕೃಷಿ ವಿಜ್ಞಾನಿಗಳ ಒಂದು ಸಂಶೋಧನೆಯನ್ನ ಗ್ರಾಮೀಣ ನಾವು ಲ್ಯಾಬ್ ಟು ಲ್ಯಾಂಡ್ ಅಂತ ನಾವೇನು ಕರಿತೇವಲ್ಲ, ಈ ಒಂದು ಪ್ರಯೋಗಾಲಯದಿಂದ ರೈತರ ಹೊಲಕ್ಕೆ ಅನ್ನುವ ಒಂದು ಯೋಜನೆಯನ್ನ, ಈ ಮಣ್ಣು ನೀರು ಸಂರಕ್ಷಣೆ ಇರಬಹುದು, ಹವಾಮಾನದ ಬದಲಾವಣೆ ಇರಬಹುದು, ಮಾರುಕಟ್ಟೆಯ ಸೌಲಭ್ಯಗಳು ಇರಬಹುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಸಮಗ್ರವಾಗಿ ರೈತರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಿಸಾನ್ ವಾಡಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಇದರ ಸದುಪಯೋಗವನ್ನು ಪಡೆದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಎಲ್ಲಾ ರೈತರಿಗೂ ಈ ಒಂದು ರೇಡಿಯೋ ಕಿಸಾನ್ ದಿವಸದ ಶುಭಾಶಯ ಕೋರುತ್ತಾ ನನ್ನ ಒಂದೆರಡು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಇದುವರೆಗೆ ಸಿರುಗುಪ್ಪದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಹೂವಿನ ಹಡಗಲಿಯ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರ ಮಾತುಗಳನ್ನು ಕೇಳಿದಿರಿ. ಈಗ ಕೇಳಿ, ಬಳ್ಳಾರಿ ಜಿಲ್ಲೆ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುವೈದ್ಯರಾಗಿ ಹಾಗೂ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಿಕೆ ರಮೇಶ್ ಅವರ ಮಾತುಗಳು. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಬಿಕೆ, ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಬಳ್ಳಾರಿಯಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ತಮ್ಮೆಲ್ರಿಗೂ ರೇಡಿಯೋ ಕಿಸಾನ್ ದಿವಸದ ಶುಭಾಶಯಗಳನ್ನು ಕೋರ್ತೇನೆ. ರೈತ ಬಾಂಧವರೇ, ನನಗೆ ಮತ್ತು ಕಿಸಾನ್ ವಾಣಿಗೆ ಈಗ ಸುಮಾರು 20 ವರ್ಷಗಳ ಒಡನಾಟ ಅಂತಾನೆ ಹೇಳ್ಬೋದು. ನಾನು ಮೂಲತಃ ಪಶುವೈದ್ಯ, ಪಶುವೈದ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನ ನಾನು ಕಿಸಾನ್ ವಾಣಿಯ ಮೂಲಕ ರೈತಕಿನರೊಂದಿಗೆ ಹಂಚಿಕೊಂಡಿದ್ದೇನೆ. ಹಾಗೆ ನಾನು ಕಿಸಾನ್ ವಾಣಿಯ ಕೇಳುಗ ಸಹ ಹೌದು. ಕಿಸಾನ್ ವಾಣಿ ರೈತರನ್ನ ತಲುಪುವಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಕಾರಣ ಹಳ್ಳಿಗಳಲ್ಲಿ ಈಗಲೂ ಸಹ ರೈತ ಬಾಂಧವರು ತಮ್ಮ ಮನೆಗಳಲ್ಲಿ ಹೊಲಗಳಲ್ಲಿ ಬಹಳ ಸುಲಭವಾಗಿ ರೇಡಿಯೋವನ್ನ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ನಾವು ರೈತರಿಗೆ ಸಂಬಂಧಿಸಿದ ವಿಷಯಗಳು, ಅದರಲ್ಲೂ ಕಿಸಾನ್ ವಾಣಿ ಆಯಾ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಪ್ರಸಾರವಾದಾಗ ಆ ಪ್ರದೇಶಕ್ಕೆ ತಕ್ಕಂತಹ ಬೆಳೆಗಳು, ಅಲ್ಲಿರ್ತಕ್ಕಂತಹ ಪಶುಗಳು, ಅವುಗಳಿಗೆ ಬರ್ತಕ್ಕಂತಹ ರೋಗಗಳು, ಕೀಟಗಳ ಬಾಧೆ ಇರಬಹುದು, ಅವುಗಳಿಗೆ ಸರಿಯಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ತಜ್ಞರ ಒಂದು ಅಭಿಪ್ರಾಯವನ್ನು ಪಡೆದು ರೈತರಿಗೆ ತಿಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಕಿಸಾನ್ ವಾಣಿಯಲ್ಲಿದೆ. ಅನೇಕ ತಜ್ಞರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಿಂದ ಬರ್ತಕ್ಕಂತಹ ತಜ್ಞರು ಬಹಳ ವಿವರವಾಗಿ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಮತ್ತೆ ವೈಜ್ಞಾನಿಕ ವಿಷಯಗಳನ್ನು ಮುಟ್ಟುವಲ್ಲಿ ರೈತರೊಂದಿಗೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೇನೆ ಕಿಸಾನ್ ವಾಣಿಯಲ್ಲಿ ಬರ್ತಕ್ಕಂತಹ ಲೈವ್ ಇನ್ ಪ್ರೋಗ್ರಾಮ್ಗಳು ಸಹ ಹೆಚ್ಚು ಜನಪ್ರಿಯ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಅನೇಕ ಲೈವ್ ಇನ್ ಪ್ರೋಗ್ರಾಮ್ಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಉತ್ಸುಕತೆಯಿಂದ ರೈತ ಬಾಂಧವರು ಭಾಗವಹಿಸೋದನ್ನ ನಾನು ನೋಡಿದ್ದೇನೆ. ಅನೇಕ ಪ್ರಶ್ನೆಗಳು, ಕೆಲವೊಮ್ಮೆ ಪ್ರಶ್ನೆಗಳು ಮುಗದೇ ಇರಲ್ಲ, ಸಮಯ ಮುಗಿತಾ ಬಂದಂತಹ ಸಂದರ್ಭಗಳು ಇದಾವೆ. ಹಾಗಾಗಿ ನಾವು ಎಲ್ಲ ಒಂದ್ ಕಡೆ ದೂರದರ್ಶನ ಅದೆಲ್ಲ ಬಂದ ನಂತರ ಈ ರೇಡಿಯೋಗೆ ಇರ್ತಕ್ಕಂತಹ ಒಂದು ಪ್ರಾಮುಖ್ಯತೆ ಕಡಿಮೆ ಆಯ್ತಾ ಅಂತ ಯೋಚಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರೇಡಿಯೋ ಮತ್ತೆ ತನ್ನ ಹೊಸ ಒಂದು ಚೈತನ್ಯವನ್ನು ಪಡೆದಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ಆನ್ ಏರ್ ಅಂತ ಏನು ಪ್ರಸಾರ ಭಾರತೀಯ ಒಂದು ಆಪ್ ಏನಿದೆ, ಅದ್ರ ಮೂಲಕ ಇವತ್ತು ಅನೇಕ ರೈತ ಬಾಂಧವರು ಮತ್ತೆ ಅನೇಕ ಯುವಕರು ಸಹ, ಅದರಲ್ಲೂ ಉತ್ಸಾಹ ಯುವಕರು ಸಾಕಷ್ಟು ಜನ ಕೃಷಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅಂತವರು ಈ ಆಪ್ಗಳ ಮೂಲಕ ನಿರಂತರವಾಗಿ ಬೇರೆ ಬೇರೆ ಪ್ರದೇಶಗಳ, ಅನೇಕ ವೇಳೆ ಒಂದೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಗಳನ್ನ ಕೇಳೋದನ್ನು ಸಹ ನಾನು ನೋಡಿದ್ದೆ. ಹಾಗಾಗಿ ಈ ಕಿಸಾನ್ ವಾಣಿ ಏನಿದೆ ಅದು ತನ್ನ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಬೇಕು. ಇದರಿಂದ ಅನೇಕ ವೇಳೆ ನಾವು ರೈತರಿಗೆ ಉಪಯುಕ್ತ ಮಾಹಿತಿಗಳನ್ನು ನೀಡೋದು ಅಷ್ಟೇ ಅಲ್ಲ, ಕಿಸಾನ್ ವಾಣಿಯ ಮೂಲಕ ಅನೇಕ ಪ್ರಗತಿಪರ ರೈತರು ಸಹ ನಮಗೆ ಪರಿಚಯ ಆಗ್ತಕ್ಕಂಥದ್ದು ಸಹ ಇದೆ. ನಾವು ಅನೇಕ ವೇಳೆ ನಮ್ಮ ಕೆಲಸಗಳಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರಗತಿಪರ ರೈತರ ಪರಿಚಯ ಇಲ್ಲದಂತ ಸಂದರ್ಭಗಳಲ್ಲಿ ನಾವು ಕಿಸಾನ್ ವಾಣಿ ಮೂಲಕ ಆತರ ಪ್ರಗತಿಪರ ರೈತರನ್ನು ತಲುಪಿದ್ದು ಇದೆ. ಇದು ನಮಗೆ ಆಗ್ತಕ್ಕಂತಹ ಸಹಾಯ ಸಹ ಹೌದು. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರು ಕೃಷಿಗೆ ಬರ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ನಾವು ಯುವಕರನ್ನ ಸೆಳೆಯಬೇಕು ಈ ಕಡೆಗೆ ಅಂತ ಹೇಳಿದ್ರೆ, ಈ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂತಹ ಯುವಕರಿಗೆ ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡಿ ಕಿಸಾನ್ ವಾಣಿಯ ಮೂಲಕ ರೈತರನ್ನ ಜನಗಳನ್ನ ತಲುಪಲಿಕ್ಕೆ ಇಷ್ಟಪಟ್ರೆ ಇತರೆ ಯುವಕರು ಈ ಕ್ಷೇತ್ರದಲ್ಲಿ ಬರಬೇಕು ಅಂತ ಇರ್ತಕ್ಕಂಥ ಇತರೆ ಯುವಕರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ರೇಡಿಯೋ ಕಿಸಾನ್ ದಿವಸದ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ರೈತ ಸಂಬಂಧಿ ಅನೇಕ ಮಾಹಿತಿಗಳನ್ನ ತಂತ್ರಜ್ಞಾನಗಳನ್ನು ತಲುಪಿಸಬೇಕಾದಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಅದು ರೇಡಿಯೋ ಅನ್ನೋ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಮತ್ತೆ ಅದನ್ನ ನಾವು ನಿರಂತರವಾಗಿ ಬಳಸ್ತಾ ಇದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಇದುವರೆಗೆ ಬಳ್ಳಾರಿ ಜಿಲ್ಲೆ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುವೈದ್ಯರು ಹಾಗೂ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಿಕೆ ರಮೇಶ್ ಅವರ ಮಾತುಗಳನ್ನ ಕೇಳಿದಿರಿ. ಈಗ ಕೇಳಿ, ಕೊಪ್ಪಳದ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರದಲ್ಲಿ ವಿಸ್ತರಣಾ ಮುಂದಾಳು ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂವಿ ರವಿ ಅವರ ಮಾತುಗಳು. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಂವಿ ರವಿ ಅಂತ. ವಿಸ್ತರಣಾ ಮುಂದಾಳು ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರ ಕೊಪ್ಪಳದಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ರೇಡಿಯೋ ಕಿಸಾನ್ ದಿವಸವನ್ನ ಪ್ರತಿ ವರ್ಷ February 15 ಆಚರಣೆಯನ್ನ ಮಾಡಲಾಗುತ್ತೆ. ಈ ಮೊದಲು ಕೃಷಿ ರಂಗ ಅಂತ ಹೇಳ್ಬಿಟ್ಟು 2005 ಇದು ಪ್ರಾರಂಭ ಆಯ್ತು. ನಂತರ ಸೆಂಟ್ರಲ್ ಗೌರ್ಮೆಂಟ್ನವರು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂದ್ರೆ ಕೃಷಿ ವಿಸ್ತರಣಾ ವಿಭಾಗದಿಂದ ಸುಮಾರು 96 ರೇಡಿಯೋ ಸ್ಟೇಷನ್ಗಳಿಗೆ ರೇಡಿಯೋ ಕಿಸಾನ್ ದಿವಸವನ್ನ ಪ್ರಾರಂಭವನ್ನ ಮಾಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರದವರು ಪ್ರಾರಂಭವನ್ನ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂತ ಅನೇಕ ವಿಷಯಗಳನ್ನ ತಿಳಿಸಲಾಗುತ್ತೆ. ಮೊಟ್ಟ ಮೊದಲನೇದಾಗಿ ದಿನನಿತ್ಯದ ಒಂದು ಮಾರುಕಟ್ಟೆಯ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಲಾಗುತ್ತೆ. ಅದೇ ರೀತಿ ವಾತಾವರಣಕ್ಕೆ ಅನುಗುಣವಾಗಿ ಕೆಲವು ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡಲಾಗುವುದು. ಅಕಸ್ಮಾತ್ ಏನಾದ್ರೂ ಪೆಸ್ಟ್ ಅಥವಾ ಡಿಸೀಸಸ್ಗಳು ಹೆಚ್ಚಿಗೆ ಆದಾಗ ಅಂತಹ ಒಂದು ಸಂದರ್ಭದಲ್ಲಿನೂ ಕೂಡ ತಜ್ಞರ ವತಿಯಿಂದ ಕೆಲವೊಂದು ಮಾಹಿತಿಗಳನ್ನ ರೈತರಿಗೆ ಕೊಡಲಾಗುತ್ತೆ. ಇದರ ಜೊತೆಗೆ ಕೆಲವೊಂದು ರೈತರು ಕೃಷಿ ಉದ್ಯಮದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡಿಬಿಟ್ಟು ಸಕ್ಸಸ್ ಆಗಿರ್ತಾರಲ್ಲ, ಅಂತಹ ಒಂದು ರೈತರ ಬಗ್ಗೆನೂ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನ ಕಿಸಾನ್ ವಾಣಿಯವರು ಪ್ರತಿ ದಿವಸ 6:50 to 7:20 ಸೋಮವಾರದಿಂದ ಶನಿವಾರದವರೆಗೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ಬ ರೈತರು ಕೂಡ ಕೇಳಿ ಅನೇಕ ವಿಷಯಗಳನ್ನ ತಿಳಿದುಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ವ್ಯವಸಾಯವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬ ರೈತರಿಗೂ ಕೂಡ ಹೆಚ್ಚಿನ ಒಂದು ಉಪಯೋಗವನ್ನ ಆಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ಒಂದು ಕೀಟಗಳ ನಿರ್ವಹಣೆ ಬಗ್ಗೆ ಇರ್ಬೋದು, ರೋಗಗಳ ನಿರ್ವಹಣೆ ಬಗ್ಗೆ ಇರ್ಬೋದು, ಅಥವಾ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇರ್ಬೋದು, ಮಾರುಕಟ್ಟೆಯ ಬಗ್ಗೆ ಇರ್ಬೋದು, ವಾತಾವರಣಕ್ಕೆ ತಕ್ಕಂತೆ ಕೃಷಿ ಚಟುವಟಿಕೆಗಳನ್ನ ಯಾವ ರೀತಿ ಮಾಡೋದ್ರ ಬಗ್ಗೆ ಇರ್ಬೋದು, ಇಂತಹ ವಿಷಯಗಳ ಬಗ್ಗೆ ಪ್ರತಿ ದಿವಸ 6:50 to 7:20 ರೈತರಿಗೆ ಉಪಯೋಗವಾಗತಕ್ಕಂತ ಅನೇಕ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಈ ಒಂದು ಮಾಹಿತಿ ರೈತರಿಗೆ ಹೆಚ್ಚಿನದಾಗಿ ಉಪಯೋಗ ಆಗುತ್ತೆ. ಆದಷ್ಟು ರೇಡಿಯೋ ಸ್ಟೇಷನ್ ಅವರು ಒಂದು ಕೊಂಡಿಯ ತರ ರೈತರಿಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಅನೇಕ ಬಾರಿ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತ ತಜ್ಞರನ್ನ ಕರೆದುಕೊಂಡು ಅವರಿಂದ ಹೆಚ್ಚಿನ ಒಂದು ವೈಜ್ಞಾನಿಕ ವಿಷಯವನ್ನ ಕೊಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಇಲಾಖೆಗಳಲ್ಲಿ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅಥವಾ ಪಶುವೈದ್ಯಕೀಯ ಇಲಾಖೆ ಆಗಿರ್ಬೋದು, ಅಥವಾ ಮಾರುಕಟ್ಟೆ ಇಲಾಖೆ ಆಗಿರ್ಬೋದು, ರೇಷ್ಮೆ ಇಲಾಖೆಯಿಂದಲೂ ಕೂಡ ರೈತರಿಗೆ ಸಂಬಂಧಪಟ್ಟಿರತಕ್ಕಂತ ಅನೇಕ ಯೋಜನೆಗಳ ಬಗ್ಗೆ, ರಾಜ್ಯದ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಟ್ಟು ರೈತರಿಗೆ ಹೆಚ್ಚಿನ ಒಂದು ಅನುಕೂಲತೆಯನ್ನ ಈ ಕಿಸಾನ್ ವಾಣಿಯ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಆದಷ್ಟು ಈ ರೇಡಿಯೋ ಕಿಸಾನ್ ದಿವಸದ ಎಲ್ಲ ರೈತರಿಗೆ ಕೇಳೋದ್ರ ಬಗ್ಗೆ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬರತಕ್ಕಂತ ವಿಷಯಗಳನ್ನ ತಿಳಿದುಕೊಂಡು ರೈತರು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿದ್ದೇ ಆದ್ರೆ ನಮ್ಮ ರೈತರ ಆದಾಯವನ್ನು ದ್ವಿಗುಣಗೊಳಿಸತಕ್ಕಂತ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ. ರೇಡಿಯೋದವರು ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂತ ಸಂದರ್ಭಕ್ಕೆ ತಕ್ಕಂತೆ ಅನೇಕ ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿವಸಗಳಲ್ಲಿ ಕೊಡ್ತಾ ರೈತರಿಗೆ ಹೆಚ್ಚಿನ ಒಂದು ಅನುಕೂಲವನ್ನ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೊಸಪೇಟೆ ರೇಡಿಯೋ ಸ್ಟೇಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಇದುವರೆಗೆ ಕೊಪ್ಪಳದ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರದಲ್ಲಿ ವಿಸ್ತರಣಾ ಮುಂದಾಳು ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂವಿ ರವಿ ಅವರ ಮಾತುಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಸಾವಯವ ಕೃಷಿ ಜೊತೆಗೆ ಸಮಗ್ರ ಕೃಷಿ ಮಾಡುತ್ತಿರುವ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತರಾದ ಶ್ರೀ ಬಸಯ್ಯ ಸ್ವಾಮಿ ಎಸ್ಎಚ್ಎಂ ಅವರ ಮಾತುಗಳು. ನನ್ನ ಹೆಸರು ಬಸಯ್ಯ ಸ್ವಾಮಿ, ಕಡ್ಡಿರಾಂಪುರ, ವಿಜಯನಗರ ಜಿಲ್ಲೆ, ನಿಯರ್ ಹಂಪಿ ಸರ್. ಮೊದಲಿಗೆ ರೇಡಿಯೋ ಕಿಸಾನ್ ದಿವಸದ ಶುಭಾಶಯಗಳು. ನಮ್ಮದು ಕೃಷಿ ಕುಟುಂಬ, ಸುಮಾರು ವರ್ಷದಿಂದ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಮಾಡ್ಕೊಂತ ಬೆಳೆದಿರ್ತೇವೆ ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡುತ್ತೇನೆ. ಇದು ಕಿಸಾನ್ ವಾಣಿ ಬಹಳ ರೈತರಿಗೆ ಮನ ಮುಟ್ಟುವಂತಂದ್ರೆ ಕರೆಕ್ಟ್ ಬರ್ತಾ ಇರುತ್ತದೆ. ಕೊಪ್ಪಳ ಜಿಲ್ಲೆ ರೈತರು, ಬೊಮ್ಮನಹಳ್ಳಿ ಮತ್ತು ಬಹಳ ಸುತ್ತಮುತ್ತ ಕೇಳುಗರು ಇರುತ್ತಾರೆ. ನಮಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಬಹಳ ಮನ ಮುಟ್ಟುವಂತೆ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರುತ್ತದೆ. ಮತ್ತೊಮ್ಮೆ ಕೇಳುಗರಿಗೆ ಕಿಸಾನ್ ಜೀವನದ ಶುಭಾಶಯ ಹೇಳಿ ನನ್ನ 4 ಮಾತನ್ನು ಮುಗಿಸುತ್ತೇನೆ. ಇದುವರೆಗೆ ಸಾವಯವ ಕೃಷಿ ಜೊತೆಗೆ ಸಮಗ್ರ ಕೃಷಿ ಮಾಡುತ್ತಿರುವ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ಶ್ರೀ ಬಸಯ್ಯ ಸ್ವಾಮಿ ಎಸ್ಎಚ್ಎಂ ಅವರ ಮಾತುಗಳನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀಮತಿ ಶಿವಲೀಲಾ ಅವರ ಮಾತುಗಳು. ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರಗಳು. ನನ್ನ ಹೆಸರು ಶಿವಲೀಲಾ ಅಂತ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಚಿಲಕಮುಖಿಯಿಂದ ಮಾತನಾಡುತ್ತಿದ್ದೇನೆ. ಇಂದು ರೇಡಿಯೋ ಕಿಸಾನ್ ದಿವಸ ಇರುತ್ತದೆ. ಎಲ್ಲಾ ಕೇಳುಗರಿಗೂ ಕಿಸಾನ್ ರೇಡಿಯೋ ದಿನದ ಶುಭಾಶಯಗಳು. ರೇಡಿಯೋ ಮೂಲಕ ಕೃಷಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ನೀಡುತ್ತಾರೆ. ಇದರಲ್ಲಿ ಪ್ರಗತಿಪರ ಕೃಷಿಕರು ತಮ್ಮ ಹೊಲದಲ್ಲಿನ ಎಲ್ಲಾ ಚಟುವಟಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಮೂಲಕ ನಮಗೆ ಬೇಕಾದ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಅದರಂತೆ ನಮ್ಮ ಹೊಲದಲ್ಲಿನೂ ಅನುಸರಿಸುತ್ತೇವೆ. ನಮ್ಮ ಹೊಲದಲ್ಲಿ ಎಲ್ಲ ಇದರಿಂದ ಅನುಕೂಲವಾಗಿದೆ. ನಾವು ಮಾಡುವ ಕೆಲಸನೂ ಅಷ್ಟೇ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹೊಲದಲ್ಲಿ. ಕೃಷಿ ತಜ್ಞರು ತಮ್ಮ ಅನುಭವಗಳನ್ನು ಮತ್ತು ಸಲಹೆ ಸೂಚನೆಗಳನ್ನು ನೀಡುತ್ತಾ ಬರುತ್ತಿದ್ದಾರೆ. ನಾವು ತಪ್ಪದೆ ದಿನಾಲೂ ರೇಡಿಯೋ ಕಿಸಾನ್ವಾಣಿ ಗ್ರಾಮಾಂತರಂಗವನ್ನ ಕೇಳ್ತೀವಿ. ಇದರಿಂದ ಎಲ್ರಿಗೂ ಅನುಕೂಲವಾಗಿದೆ, ಎಲ್ರಿಗೂ ಅನುಕೂಲವಾಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ನಮಸ್ಕಾರ. ಇದುವರೆಗೆ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀಮತಿ ಶಿವಲೀಲಾ ಅವರ ಮಾತುಗಳನ್ನ ಕೇಳಿದ್ರಿ. ಇನ್ನು ಕೊನೆಯದಾಗಿ ಕೇಳೋಣ ಕೊಪ್ಪಳ ತಾಲೂಕು ಆಚಾರ್ ತಿಮ್ಮಾಪುರ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಪಾದ್ ರಾಜ್ ಮುರುಡಿ ಅವರ ಮಾತುಗಳು. ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ಶ್ರೀಪಾದ್ ರಾಜ್ ಮುರುಡಿ, ಆಚಾರ್ ತಿಮ್ಮಾಪುರ, ಕೊಪ್ಪಳ ಜಿಲ್ಲೆ, ನೈಸರ್ಗಿಕ ಕೃಷಿಕ. ರೇಡಿಯೋ ಕಿಸಾನ್ ವಾಣಿ ಗ್ರಾಮಾಂತರಂಗದ ಅನೇಕ ವಿಚಾರಧಾರೆಗಳು ಪ್ರತಿನಿತ್ಯ ರೇಡಿಯೋಲಿ ಕೇಳಿ ಬರುತ್ತಲಿದೆ. ನಮ್ಮದೇ ಆದ ದಿನಚರಿಗಳಲ್ಲಿ ದನಗಳನ್ನು ಕಟ್ತಾ ಇರ್ತೀವಿ, ಬೆಳಗಿನ ನಿತ್ಯ ನೂತನ ಕೆಲಸಗಳಲ್ಲಿ ತೊಡ್ಕೊಂಡಿರ್ತೀವಿ. ಹಾಗಾಗಿ ನಮಗೆ ಆಕಾಶವಾಣಿಯಿಂದ ಅನೇಕ ವಿಚಾರಧಾರೆಗಳು, ಮಾಹಿತಿ ವಿನಿಮಯಗಳು, ಜ್ಞಾನ ಹಂಚಿಕೆ ಆಗ್ತಾ ಇರುತ್ತೆ. ವಿಜ್ಞಾನಿಗಳು ಮಾತಾಡ್ತಾರೆ, ಅನುಭವಿ ರೈತರು ಮಾತಾಡ್ತಾರೆ. ನಮ್ಗೆ ಏನು ಬೇಕು ಅದು ನಮಗೆ ಉಚಿತವಾಗಿ ನಾವು ಅನ್ಕೊಂಡಿರೋ ಟೈಮಲ್ಲಿ ನಮ್ಮ ಕೆಲಸನೂ ಆಗ್ತಿರುತ್ತೆ. ನಮ್ಮ ಕಿವಿಗೆ ಆಕಾಶವಾಣಿಯಿಂದ ಒಳ್ಳೊಳ್ಳೆ ವಿಚಾರಧಾರೆಗಳು ಹರಿದುಕೊಂಡು ಬರ್ತಾ ಇರುತ್ತೆ. ಹಾಗಾಗಿ ಇದೊಂದು ಮಹತ್ತರವಾದ ಉಪಯೋಗಿ ಆಗಿರತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಬಲ್ಲೆ. ಆಕಾಶವಾಣಿ ಗ್ರಾಮಾಂತರಂಗದಲ್ಲಿ ನಾನು ಮಾತಾಡಿದ್ದೀನಿ, ನನ್ನ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ, ಅನುಭವ ಹಂಚ್ಕೊಂಡಿದ್ದೀನಿ. ಸಾಕಷ್ಟು ರೈತರುಗಳು ನನಗೆ ಕರೆ ಮಾಡಿ ಮಾಹಿತಿ ವಿನಿಮಯ ಮಾಡಿಕೊಂಡಿದ್ದಾರೆ. ಅದರಲ್ಲಿರ್ತಕ್ಕಂತಹ ಒಳ್ಳೊಳ್ಳೆ ರೈತರ ವಿಚಾರಧಾರೆಗಳು ನಾನು ಕಲ್ತ್ಕೊಂಡು ಅವ್ರ ಹತ್ರ ಮಾತಾಡಿ ಅನೇಕ ಮಾಹಿತಿ ವಿನಿಮಯಗಳನ್ನು ನಾವು ಮಾಡಿಕೊಂಡಿದ್ದೀವಿ, ಅಭಿವೃದ್ಧಿ ಹತ್ತ ಸಾಕ್ತಾ ಇದ್ದೀವಿ. ಇದೊಂದು ಒಳ್ಳೆ ಕಾರ್ಯಕ್ರಮ, ಹೀಗೆ ಮುಂದುವರಿತಿರಲಿ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ರೇಡಿಯೋ ಕಿಸಾನ್ ದಿವಸದ ಶುಭಾಶಯಗಳು. ನಮಸ್ಕಾರ. ಇದುವರೆಗೆ ಕೊಪ್ಪಳ ತಾಲೂಕು ಆಚಾರ್ ತಿಮ್ಮಾಪುರ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಪಾದ್ ರಾಜ್ ಮುರಡಿ ಅವರ ಮಾತುಗಳನ್ನ ಕೇಳಿದಿರಿ. ರೈತ ಬಾಂಧವರೇ, ಇದುವರೆಗೆ ರೇಡಿಯೋ ಕಿಸಾನ್ ದಿವಸ್ ತಜ್ಞರು ಮತ್ತು ರೈತರ ಅಭಿಪ್ರಾಯವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಸ್ತುತಿ ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೈಗೊಂಡಿರುವ ಸಿರಿಧಾನ್ಯ ಮೌಲ್ಯವರ್ಧನೆಯ ಚಟುವಟಿಕೆಗಳು ಕುರಿತು. ಭಾಗವಹಿಸುವ ತಜ್ಞರು ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತು ನಮ್ಮೊಂದಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರಿದ್ದಾರೆ. ಅವರ ಒಂದು ಸಂಸ್ಥೆಯ ವತಿಯಿಂದ ಸಿರಿಧಾನ್ಯಗಳ ಮೌಲ್ಯವರ್ಧನಾ ಚಟುವಟಿಕೆಗಳು ಏನಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬನ್ನಿ ವಿಚಾರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ನಿಡೋಣಿ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಂತೇಳಿ ಭಾಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ, ಏನಿದು ಮೌಲ್ಯವರ್ಧನೆ ಅಂದರೆ? ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಮೊದಲು ತೃಣಧಾನ್ಯಗಳನ್ನು ಅಂತಿದ್ವಿ, ಅವೆಲ್ಲ ಈಗ ಸಿರಿಧಾನ್ಯಗಳಾಗಿ ಅದರಲ್ಲಿರುವ ಏನು ಪೌಷ್ಟಿಕಾಂಶಗಳಿದ್ದಾವೆ ಅವು ನಮ್ಮೆಲ್ಲರ ಆರೋಗ್ಯಕ್ಕೆ ಹಿತಕರ ಆಗಿದ್ದಾವೆ, ಹಾಗೂ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುವಂಥ ಒಂದು ಧಾನ್ಯಗಳಾಗಿರುವುದರಿಂದ ಈಗ ಅವಕ್ಕೆ ಹೆಚ್ಚಿನ ಒಂದು ಮಹತ್ವ ಬಂದಿದೆ. ಆದ್ದರಿಂದ ನಮ್ಮ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾಕಷ್ಟು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಒಂದು ಮುಖ್ಯವಾಗಿ ಈ ಒಂದು ಸಂಸ್ಕರಣೆಯನ್ನು, ಯಾಕಂತಂದರೆ ಮುಖ್ಯವಾಗಿ ಏನಾಗ್ತದೆ, ಈಗ ಭಾಳ ಜನ ಅದನ್ನು ಬೇಡಿಕೆ ಹೆಚ್ಚಾದಾಗ ಅದನ್ನು ಸಂಸ್ಕರಣೆ ಮಾಡಿ ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ ಅಂಥ ಒಂದು ನಿಟ್ಟಿನಲ್ಲಿ. ಯಾಕಂತಂದರೆ ಅದು ಸ್ವಲ್ಪ ಮೊದಲು ಟ್ರೆಡಿಷನಲ್ ಆಗಿ ಅದನ್ನು ಕುಟ್ಟಿ ಸಂಸ್ಕರಣೆ ಮಾಡ್ತಿದ್ದು. ಸಿರಿಧಾನ್ಯಗಳ ಒಂದು ಏನು ಸಿಪ್ಪೆ ಅಂಶ ಇದೆ, ಆ ಸಿಪ್ಪೆ ಅಂಶ ಬೇರೆ ಬೇರೆ ತೆರನಾಗಿದೆ, ಅದನ್ನು ತೆಗೀಲಿಕ್ಕೆ ಸ್ವಲ್ಪ ಕಷ್ಟ

ಸಾರ್ವಜನಿಕರಿಗೆ ಇಲ್ಲಿ ಸಂಸ್ಕರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಯಾವ ರೀತಿ ಕೊಡ್ತಾ ಇದ್ದೀರಿ? ರೈತರು ಏನು ಸಿರಿಧಾನ್ಯಗಳನ್ನು ಬೆಳೆದಂತಹ ರೈತರು ಏನಿದ್ದಾರೆ ಅವರಿಗೆ ಇದು ಹೆಚ್ಚು ಅನುಕೂಲಕರವಾಗಿದೆ. ಇಲ್ಲಿ ನಮ್ಮ ಒಂದು ರಾಯಚೂರು ಆವರಣದಲ್ಲಿ ನಾವು ಏನು 1,000 ಕೆಜಿ ಸಾಮರ್ಥ್ಯದ ಮಾಡಿದ್ದೀವಿ, ಹಗರಿಯಲ್ಲಿ 500 ಕೆಜಿ ಪ್ರತಿ ಗಂಟೆಗೆ ಸಾಮರ್ಥ್ಯದ್ದು, ಮತ್ತು ಕಲಬುರಗಿಯಲ್ಲೂ ಸಹ 500 ಕೆಜಿ ಪ್ರತಿ ಗಂಟೆಗೆ ಒಂದು ಏನು ಸಿಪ್ಪೆ ತೆಗೆಯುವಂತಹ ಸಂಸ್ಕರಣೆ ಮಾಡುವಂತಹ ಘಟಕವನ್ನು ಸ್ಥಾಪಿಸಿದ್ದೀವಿ. ಅವು ಆ ಪ್ರದೇಶಗಳ ಒಂದು ರೈತರು ಏನಿದೆ ಅದು ಬಹಳ ಒಂದು ಅನುಕೂಲ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ರೈತರು ರಾಯಚೂರಿಗೆ ಬರ್ತಾ ಇದ್ದಾರೆ, ಯಾಕಂತಂದ್ರೆ ಇಲ್ಲಿ ನಾವು ಇನ್ನೊಂದು ಒಳ್ಳೆಯ ಒಂದು ಕಲರ್ ಸಾರ್ಟರ್ನು ಸಹ ಹಾಕಿದ್ದೀವಿ. ಹೀಗಾಗಿ ಸಾರ್ಟೆಕ್ಸ್ ಮಟೀರಿಯಲ್ ಅಂತ ಏನಿರ್ತದೆ, ಪ್ರೀಮಿಯಂ ಕ್ವಾಲಿಟಿ ಸಿರಿಧಾನ್ಯಗಳ ಒಂದು ಅಕ್ಕಿಯನ್ನು ತಯಾರಿಸಿ ಪ್ಯಾಕ್ ಮಾಡಿ ಮಾರುವಂಥ ಒಂದು ಸೌಲಭ್ಯವನ್ನು ಇಲ್ಲಿ ನಾವು ಸಿದ್ಧಪಡಿಸಿದ್ದೀವಿ. ಅದರ ಉಪಯೋಗವನ್ನು ಸಹ ಸಾಕಷ್ಟು ಪಡ್ಕೋತಾ ಇದ್ದಾರೆ. ರೈತರು ತಾವು ಬೆಳೆದಂತಹ ಬೆಳೆಯನ್ನು ತೊಗೊಂಡ್ಬರ್ತಾರೆ, ಇಲ್ಲಿ ಸಾಕಷ್ಟು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸಂಸ್ಕರಣೆ ಮಾಡಿಕೊಂಡು ಅದಕ್ಕೆ ಬಹಳ ಒಂದು ಮಿನಿಮಮ್ ಆಗಿ 300 ರೂಪಾಯಿ 1 ಕೆಜಿಗೆ ಅಥವಾ 300 ರೂಪಾಯಿ 1 ಕ್ವಿಂಟಲ್ಗೆ ನಾವು ಆ ಸಂಸ್ಕರಣಾ ವೆಚ್ಚ ಅಂತ ಅವ್ರಿಗೆ ತಗೋತಾ ಇದ್ದೀವಿ. ಬಹಳ ಇದನ್ನು ಬೇರೆ ಒಂದು ಘಟಕಗಳಿಗೆ ಕಂಪೇರ್ ಮಾಡಿದಾಗ ಬಹಳ ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಅವರಿಗೆ ಮಾಡಿಕೊಡ್ತಾ ಇದ್ದೀವಿ. ಯಾವ ರೀತಿ ತಾವು ಈ ಒಂದು ಸಂಶೋಧನಾ ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇದ್ದೀರಿ, ಹೇಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀರಿ? ಬೇರೆ ಬೇರೆ FPOsಗಾಗಲಿ ಅಥವಾ SHGಗಾಗಲಿ ಸಾಕಷ್ಟು ಇದನ್ನು ನಾವು ಪ್ರಚುರಪಡಿಸಲಿಕ್ಕೆ ಮತ್ತು ಅವುಗಳನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನು ಅವರಾಗೇ ಮಾಡಿಕೊಂಡು ಮಾರುಕಟ್ಟೆಗೆ ತರಲಿಕ್ಕೆ ಅವರಿಗೆ ನಿಯಮಿತವಾಗಿ ನಮ್ಮ ಒಂದು ಸಂಸ್ಕರಣಾ ವಿಭಾಗದಲ್ಲಿ ತರಬೇತಿಗಳನ್ನು ನಾವು ನಡೆಸಿಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೇರೆ ಯಾರಾದರೂ ಇಂಟ್ರೆಸ್ಟೆಡ್ ರೈತರಾಗಿರ್ಬೋದು ಅಥವಾ ಎಂಟರ್ಪ್ರಿನರ್ಸ್ ಆಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು ಅಥವಾ ಯಾರೇ ನಗರ ಪ್ರದೇಶದಿಂದ ಬಂದಂಥ ಯುವಕರು ಯುವತಿಯರು ಯಾರೇ ಆಗಿದ್ರು ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಸಪ್ರೇಟಾಗಿಯೂ ಸಹ ನಮ್ಮ ಒಂದು ವಿಭಾಗದಲ್ಲಿ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಏನು ಸಲಕರಣೆಗಳಿದ್ದಾವೆ ಅವು ಎಲ್ಲಿ ಸಿಗ್ತವೆ ಎಷ್ಟಕ್ಕೆ ಸಿಗ್ತವೆ ಮತ್ತು ಬೇರೆ ಏನಾದರೂ ನಮ್ಮ ಈ ಒಂದು ಸರ್ಕಾರದಲ್ಲಿ ಸಬ್ಸಿಡಿ ಸೌಲಭ್ಯಗಳು ಏನಿದ್ದಾವೆ ಅವತ್ತೆಲ್ಲದರ ಬಗ್ಗೆನೂ ಮಾಹಿತಿ ಕೊಟ್ಟು ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆ ಹೇಳೋದಾದರೆ ನವಣೆಯನ್ನು ಈ ಭಾಗದಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ ರೈತರು. ನವಣೆ 1 ಕ್ವಿಂಟಲ್ ಮಾರುಕಟ್ಟೆಯಲ್ಲಿ ಸುಮಾರು 2500-3000 ಮಾರಾಟ ಆಗ್ತಾ ಇದೆ. ಇದೇ 1 ಕ್ವಿಂಟಲ್ ನವಣೆಯನ್ನು ಮೌಲ್ಯವರ್ಧನೆ ಮಾಡಿದರೆ ರೈತರು ಎಷ್ಟು ಹೆಚ್ಚಿಗೆ ಆದಾಯವನ್ನು ಪಡಿಬೋದು ಅಂತೀರಿ? ನವಣೆ ಅಂತ ಏನು ತಾವು ಹೇಳ್ತಾ ಇದ್ದೀರಿ, ಇದು 2500